ಏನಾಗ್ತಾ ಇದೆ ಅಂದ್ರೆ ಕಾಪಾಡ್ಕೊಳ್ತಾ ಇಲ್ಲ. ರಾಸಾಯನಿಕ ಗೊಬ್ಬರಗಳು ಬಂತು, ಹೆಚ್ಚಿಗೆ ಬೆಳೆ ಆಸೆ ಮತ್ತು ಮಾರುಕಟ್ಟೆ ಎಲ್ಲಾ ಒತ್ತಡದಿಂದ ರೈತ ಬಾಂಧವರು ಏನ್ ಮಾಡ್ತಾ ಇದ್ರು, ರಾಸಾಯನಿಕ ಗೊಬ್ಬರಗಳು ಒತ್ತು ಕೊಟ್ಟರು ಸಾವಯವ ಗೊಬ್ಬರ. ಈಗ ಮಣ್ಣು ಆರೋಗ್ಯ ಅಂದ್ರೆ ಏನಂತಂದ್ರೆ, ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಆರೋಗ್ಯದ ಸಂಯೋಗನೇ ಅನ್ಬೋದು. ಅಂದ್ರೆ ಮೂರು ಇರ್ಬೇಕು, ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್. ಅಂದ್ರೆ ಮಣ್ಣಿಗೆ ಜೀವ ಇದೆ ಅಂತ ನಾವು ಹೇಳ್ತೀವಿ. ಹೇಗ್ ಜೀವ ಇದೆ ಅಂತ ಹೇಳ್ತೀವಿ ಅಂದ್ರೆ, ಮಣ್ಣಿನಲ್ಲಿ ನೀವು ಏನೇ ಹಾಕಿದ್ರು ಅದನ್ನ ಕಳತಿ ಗೊಬ್ಬರ ತರ ಆಗುತ್ತೆ. ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತಾನೆ ಇರ್ತವೆ. ನಮಗಾದ್ರೂ 8 ಗಂಟೆ ಆದ್ರೆ ನಾವು ನಿದ್ದೆ ಮಾಡ್ತೀವಿ, ಆದ್ರೆ ಸೂಕ್ಷ್ಮಾಣುಜೀವಿಗಳು ದಿನದ 24 ಗಂಟೆ ಕಾಲನು ಅವು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಜೀವ ವೈವಿಧ್ಯತೆ ಮಣ್ಣಿನಲ್ಲಿ ಕಾಪಾಡ್ಕೊಳ್ಬೇಕಂತ ಎವ್ರಿ ಇಯರ್ ಏನ್ ಮಾಡ್ತಾರಂದ್ರೆ, ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆ ಅಂತ ಎಲ್ಲ ಕಡೆ ವಿಶ್ವದಲ್ಲೇನೆ ಒಂದು ಅಂದ್ರೆ ಹಬ್ಬ ತರ ಮಾಡ್ತಾರೆ. ಯಾಕಿದು ಬಂತು ಕಾನ್ಸೆಪ್ಟ್ ಅಂದ್ರೆ, ಥೈಲ್ಯಾಂಡ್ ರಾಜ ಭೂಮಿ ಬೋಲ್ ಅಂತ ಅವ್ರ ಹೆಸರಲ್ಲೇ ಇದೆ ಭೂಮಿ ಅಂತ, ಅವರು ಭೂಮಿಗೆ ಮಣ್ಣಿಗೆ ಆ ರೈತರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ರು, ಮುಖ್ಯವಾಗಿ ಮಣ್ಣಿಗೆ ಪ್ರಾಮುಖ್ಯತೆ ಕೊಟ್ರು. 2013 ಇಲ್ಲಿವರೆಗೂ ನಾವು ಪ್ರತಿ ವರ್ಷನೂ ವಿಶ್ವ ಮಣ್ಣು ದಿನಾಚರಣೆ ಅಂತ ಒಂಥರ ಹಬ್ಬ ತರನೇ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಕೃಷಿ ವಿಶ್ವದಲ್ಲಿ, ಕೃಷಿ ಇಲಾಖೆಯಲ್ಲಿ ಎಲ್ಲಾ ಕಡೆನೂ ವಿಶ್ವ ಮಣ್ಣು ದಿನಾಚರಣೆ ಅಂತ ಮಾಡ್ತೀವಿ. ಇದು 2020 ಏನಾಯ್ತಂದ್ರೆ, ಮಣ್ಣಿಗೆ ಜೀವ ಇದೆ ಜೀವಂತವಾಗಿ ಬಿಡಿ ಅಂತ ಬಂತು. ಮತ್ತೆ ಮಣ್ಣಿಗೆ ಜೀವ ವೈವಿಧ್ಯತೆ ಇದೆ, ಅದಕ್ಕೋಸ್ಕರ ನಾವು ಅದನ್ನ ಕಾಪಾಡ್ಕೊಳ್ಬೇಕಂತ ಧ್ಯೇಯವಾಕ್ಯದಿಂದ 2020 ಮಾಡಿದೀವಿ. 25 ಏನ್ ಧ್ಯೇಯವಾಕ್ಯ ಇತ್ತಂದ್ರೆ, ಆರೋಗ್ಯಕರ ಮಣ್ಣಿಗೆ ಆರೋಗ್ಯಕರ ನಗರ ವಾಸಿಗಳಿಗೆ ಅಂತ ಬಂತು. ಹಾಗಾಗಿ ಯಾವತ್ತು ಮಣ್ಣಿಗೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಎಲ್ಲಾ ರೈತರಿಗೆ ಏನಿರುತ್ತೆ, ಆ ಕೀಟನಾಶಕ ರಾಸಾಯನಿಕ ಅಂದ್ರೆ ಕಳೆನಾಶಕ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀರಿ. ಮಣ್ಣನ್ನ ಚೆನ್ನಾಗಿ ದೃಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ನೀವು ಇಟ್ಕೊಂಡ್ರೆ ಯಾವ್ದು ರೋಗನು ಬರಲ್ಲ, ಬೆಳೆಗೆ ಕೀಟನು ಬರೋದಿಲ್ಲ. ಅದಕ್ಕೋಸ್ಕರ ಸಾವಯವ ಒತ್ತು ಕೊಡ್ತಾ ಇದ್ರು. ಮಣ್ಣಿಗೆ ವಿಷ ಕೂಡ ನಾವು ಜಾಸ್ತಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅದ್ರ ಸತ್ವವನ್ನೇ ಕಳ್ಕೊಳ್ತಾ ಇದೆ. ಹಾಗಾಗಿ ನಾವೇನಾದ್ರೂ ನಮ್ದೇನಾದ್ರೂ ಆರೋಗ್ಯ ಹೆಲ್ತ್ ಇದು ಅಂತಂದ್ರೆ ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ಬರ್ತೀವಿ. ಆದ್ರೆ ಮಣ್ಣಿನ ಆರೋಗ್ಯ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕೂಡ ಮಾಡಬಹುದು. ಮಣ್ಣಿನ ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು ಅಂತಂದ್ರೆ, ನೀವು ಮಣ್ಣು ಮಾದರಿ ಹೇಗೆ ತೆಗೆಯಬೇಕಂತಂದ್ರೆ, ಮಣ್ಣು ಮಾದರಿ ತೆಗೆಯುವ ಸೂಕ್ತ ಸಮಯ ಏಪ್ರಿಲ್ ಮತ್ತು ಮೇ. ಅವಾಗ ಯಾಕೆ ಹೇಳ್ತೀವಿ ಅಂತಂದ್ರೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಮಣ್ಣು ಹಸಿ ಇರುತ್ತೆ, ಹಸಿ ಇದ್ದಾಗ ಲಘು ಪೋಷಕಾಂಶಗಳು ಏರುಪೇರಾಗುತ್ತೆ. ಹಾಗಾಗಿ ಫಲಿತಾಂಶಗಳು ಪ್ರಯೋಗಾಲಯ ಕೊಟ್ಟಾಗ ನೀವು ಫಲಿತಾಂಶಗಳು ಏರುಪೇರಾಗುತ್ತೆ. ಅದಕ್ಕೋಸ್ಕರ ಮಣ್ಣು ಮಾದರಿ ತೆಗೆಯುವ ಸೂಕ್ತ ಸಮಯ ಏಪ್ರಿಲ್ ಮತ್ತು ಮೇ. ಎಷ್ಟು ವರ್ಷಕ್ಕೆ ಒಂದ್ಸರಿ ಮಣ್ಣು ಮಾದರಿ ತೆಗೆದು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಂತಂದ್ರೆ, ಒಣ ಬೇಸಾಯದಲ್ಲಿ 3 ನೀರಾವರಿ ನಿಮ್ದು ಏನಾದ್ರೆ 3 ನಂತರ ಅಥವಾ 1.5 ನೀರಾವರಿ ಪ್ರದೇಶ ಇತ್ತಂದ್ರೆ ಮಾಡಿಸ್ಕೋಬಹುದು. ತೋಟಗಾರಿಕೆ ಬೆಳೆಗಳಿದ್ರೆ ನೀವು ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಮಾಡಿ ಅದಕ್ಕೇನ್ ಬೇಕು ಊಟ. ನಾವಾದ್ರೆ ನಮ್ಮ ಮಕ್ಕಳಿಗೆ ಕೇಳ್ತೀವಿ ಬೆಳಿಗ್ಗೆ ಏನ್ ಮಾಡ್ಬೇಕು ಅಡಿಗೆ ಅಂತ ಕೇಳ್ತೀವಿ, ಆದ್ರೆ ಮಣ್ಣಿಗೆ ಯಾರಾದ್ರೂ ಕೇಳ್ತೀರಾ ನಿಮ್ಗೆ ಏನಾದ್ರೂ ಎಷ್ಟು ಹಸಿವಾಗಿದೆ, ನಿಮ್ಗೆ ಯಾವ ಪೋಷಕಾಂಶಗಳು ಕಡಿಮೆ ಇದೆ, ಕಬ್ಬಿಣಾಂಶ ಕಡಿಮೆ ಇದೆನಾ, ಸತುವಿನ ಅಂಶ ಕಡಿಮೆ ಇದೆನಾ ನಿನಗೆ ಬೆಳಕಂತ. ನಮ್ಗೇನು ಉತ್ಪಾದನೆ ಬೇಕು, ಎಕರೆಗೆ 6 ತೊಗರಿ ಬೇಕು ಅಂತೀವಿ, ಆದ್ರೆ ತೊಗರಿ ಬೆಳಿಬೇಕಂತಂದ್ರೆ ಅದಕ್ಕೆ ಎಷ್ಟು ನಾವು ಆಹಾರ ಕೊಡ್ತೀವೋ ಅದ್ರ ಮೇಲೇನೆ ಅದು ನಿರ್ಧಾರ ಮಾಡಿ ನಮಗೆ ಆಹಾರ ಉತ್ಪಾದನೆ ಮಾಡ್ತೀವಿ. ಈಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಏನಂತಂದ್ರೆ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಲ್ಲಾನು ಸಮಗ್ರ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಬೆಳೆಗಳಿಗೆ ನಾವು ಕೊಡಬೇಕು. ಅದಕ್ಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತೀವಿ. ಇದನ್ನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗ್ ಮಾಡ್ಬೇಕಂತಂದ್ರೆ, ಫಸ್ಟ್ ನೀವು ಮಣ್ಣು ಮಾದರಿ ತೆಗೆಯಬೇಕು. ಮಣ್ಣು ಮಾದರಿ ಹೇಗ್ ತೆಗಿಬೇಕಂದ್ರೆ, ಕಟಾವು ನಂತರ ಯಾವುದೇ ಬೆಳೆ ಕೃಷಿಯಲ್ಲಿ ಕಟಾವಿನ ನಂತರ ನೀವು ಇಂಗ್ಲಿಷ್ ಹೆಡ್ ಆಕಾರದಲ್ಲಿ ತೆಗೆಯಬೇಕು. ಅಂದ್ರೆ ಏನಾಗುತ್ತಂದ್ರೆ, 1 5-6 ಕಡೆ ಕೃಷಿ ಭೂಮಿ ಇದ್ರೆ ಒಂದ್ ಗೇಣು ನೀವು ತೆಗ್ಗ ತೋಡಿ ವಿ ಶೇಪ್ ಅಲ್ಲೇ ಮಾಡ್ಬೇಕು. ಅದನ್ನ 5-6 ಕಡೆ ಏಕ್ ಹೇಳ್ತಾ ಅಂದ್ರೆ, ತುಂಬಾ ಜನ ರೈತರು ಹೇಳ್ತಾರೆ 4 ಮಧ್ಯದಿಂದ ಮಣ್ಣು ತರ್ತೀನಿ ಅಂತ. ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಕರೆಕ್ಟ್ ಇಲ್ಲ, ಯಾಕಂದ್ರೆ 4 ಬೆಳೆ ಬೆಳೆಯೋದಿಲ್ಲ. ನೀವು ಎಲ್ಲ ಕಡೆ ಬೆಳೆ ಬೆಳೆಯೋದ್ರಿಂದ ಲೈನ್ನಲ್ಲಿ ಬೆಳಿತಿರಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ, ವೈಜ್ಞಾನಿಕವಾಗಿ ಇಂಗ್ಲಿಷ್ ಹೆಡ್ ಆಕಾರ ಅಂದ್ರೆ ಜಿಗ್ಜಾಗ್ ರೀತಿಯಲ್ಲಿ ನೀವು 1 ಪ್ರದೇಶದಲ್ಲಿ 5-6 ಕಡೆ ತರಬೇಕು. ತೋಟಗಾರಿಕೆ ಬೆಳೆ ಅಂತಂದ್ರೆ 2 ಗಿಡದ ಮಧ್ಯೆ ನೀವು 30 ಅಂದ್ರೆ 2 ಗೇಣು ಅಡ್ಡವಾಗಿ ತರಬೇಕು. ಅದು ಯಾವಾಗ ತರ್ಬೇಕಂತಂದ್ರೆ, ತೋಟಗಾರಿಕೆಯಲ್ಲಿ 3 ಮುಂಚಿತವಾಗಿ ರಾಸಾಯನಿಕ ಗೊಬ್ಬರ ಆಗ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಲಿ ಮುಂಚಿತವಾಗಿ 3 ಮುಂಚಿತವಾಗಿ ಅಥವಾ ನಂತರ ನೀವು ತರಬೇಕು. ಇವತ್ತೇ ಗೊಬ್ಬರ ಹಾಕಿ, ಯೂರಿಯಾ ಗೊಬ್ಬರ ಇಲ್ಲ ತಿಪ್ಪೆ ಗೊಬ್ಬರ ಇವತ್ತೇ ಹಾಕಿ ಮಣ್ಣು ಮಾದರಿ ಏನಾದರೂ ತಂದ್ಕೊಟ್ರೆ ನಮ್ಗೆ ಸಾರಜನಕ ಅಂಶ, ರಂಜಕ ಅಂಶ, ಪೊಟ್ಯಾಶ್ ಅಂಶ ಜಾಸ್ತಿ ಬರುತ್ತೆ, ಹಾಗೆ ಫಲಿತಾಂಶಗಳು ತಪ್ಪು ಬರುತ್ತೆ. ಹಾಗಾಗಿ ನಿಮ್ಮ ಹೊಲದಲ್ಲಿ 10 ಕಿಲೋ ಯೂರಿಯಾ ಅಂದ್ರೆ 10 ಕಿಲೋ ಯೂರಿಯಾ ಇಲ್ಲ ಸಾರಜನಕ ಇತ್ತಂದ್ರೆ ನೀವ್ ಇವತ್ತು ಗೊಬ್ಬರ ಹಾಕಿ ಮಾದರಿ ತಗೊಂಡ್ಕೊಂಡು ಬಂದ್ರೆ 20 ಕೆಜಿನು ತೋರಿಸಬಹುದು. ಹಾಗಾಗಿ 3 ತಿಂಗಳ ನಂತರ ತರಬೇಕು, ಕೃಷಿಯಲ್ಲಿ ಏಪ್ರಿಲ್ ಮತ್ತು ಮೇ ಅಲ್ಲಿ ತರಬೇಕು. ಈ ತರ ಎಲ್ಲಾ ಕಡೆದು ಇಂಗ್ಲಿಷ್ ಚಡ್ಡಾಕಾರದಲ್ಲಿ ಜಿಗ್ ಜಾಗ್ ಮೋಡಲ್ಲಿ ಮಣ್ಣು ಮಾದರಿ ತೆಗೆದು ಚೆನ್ನಾಗಿ ಮಿಶ್ರಣ ಮಾಡ್ಬೇಕು. ಮಿಶ್ರಣ ಮಾಡಿ, ಮಿಶ್ರಣ ಏಕ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಕಡೆದು ಮಣ್ಣು ಒಂದು ರಿಪ್ರೆಸೆಂಟೇಟಿವ್ ಅಂದ್ರೆ ಪ್ರತಿಬಿಂಬಿಸುವಾಗ ಮಾದರಿ ತೆಗಿಬೇಕು. ಉಪ ಮಾದರಿಗಳನ್ನು ತೆಗೆದುಕೊಂಡು ಒಂದು ಮಾದರಿ ಮಾಡಕ್ಕೆ ನಾವು ಈ ಪದ್ಧತಿಯನ್ನ ವೈಜ್ಞಾನಿಕವಾಗಿ ಹೇಳ್ತೀವಿ. ಇದನ್ನ ಮಾಡಿ ಅಂದ್ರೆ ಪ್ಲಸ್ ಆಕಾರ ಆಗಿ 4 ಭಾಗ ಮಾಡಿ ವಿರುದ್ಧ ದಿಕ್ಕದ 2 ದಿಕ್ಕನ್ನ ಮಿಶ್ರಣ ಮಾಡಿ 1/2 ಕೆಜಿ ಪ್ರಯೋಗಾಲಯಕ್ಕೆ ಎಷ್ಟು ಬೇಕಂದ್ರೆ ಎಲ್ಲಾನು ಪರೀಕ್ಷೆ ಮಾಡಿದ್ರು ನಮ್ಗೆ 100 ಗ್ರಾಮ್ ಸಾಕು. ಹಾಗಾಗಿ 500 ಗ್ರಾಮ್ ಅಂದ್ರೆ 1/2 ಕೆಜಿ ಮಣ್ಣು ರೈತರಿಂದ ತರಕ್ ಹೇಳ್ತೀವಿ. ಈಗ 2 ಕೆಜಿ 3 ಕೆಜಿ ತಗೊಂಡ್ ಬರ್ತೀನಿ ಅಂದ್ರೆ ಬಸ್ ಅಲ್ಲಿ ಯಾರು ಮೇಡಮ್ ಅಷ್ಟು ತರ್ತಾರ ಅಂತ ಕೇಳ್ತಾರೆ. ಹಾಗಾಗಿ 1/2 ಕೆಜಿ ಮಣ್ಣು ನಮ್ಮ ಪ್ರಯೋಗಾಲಯಕ್ಕೆ ತಗೊಂಡ್ ಬರ್ಬೇಕು. ಈ ತರ ತಗೊಂಡ್ ಬಂದಿ ಮಾದರಿ ತಗೊಳ್ಳೋ ಜೊತೆಗೆ ನಿಮ್ದು ಹೆಸರು, ರೈತರ ಹೆಸರು, ಯಾವತ್ ಮಣ್ಣು ತೆಗ್ದಿದೀರಾ, ಯಾವ್ದ್ ಬೆಳೆ ಮುಂದೆ ಯಾವ್ದ್ ಬೆಳೆ ಬೆಳಿಬೇಕಂತ ಇದ್ದೀರಾ, ಮತ್ತೆ ಗೊಬ್ಬರಗಳು ಏನೇನ್ ಹಾಕಿದೀರಾ, ಈ ತರ ಎಲ್ಲಾ ವಿವರಗಳಾಗಿ ಮೊಬೈಲ್ ನಂಬರ್, ಅಡ್ರೆಸ್ ಅಂದ್ರೆ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ಬೇಕಲ್ವ, ಅದಕ್ಕೋಸ್ಕರ ಈ ತರದೆಲ್ಲ ಆ ಚಿಟ್ಟಿಯಲ್ಲಿ ಹಾಕಿ ಪ್ರಯೋಗ ತರಬೇಕು. ಇನ್ನು ನೀರ್ ತರದ್ ಹೇಗಂತಂದ್ರೆ ನಿಮ್ದು ಬೋರ್ವೆಲ್ ಬಾವಿ ಏನಾದ್ರು ಇದ್ರೆ ಬೋರ್ವೆಲ್ ಇದ್ರೆ 1/2 ಗಂಟೆ ಅಂದ್ರೆ 20-30 ನಿಮಿಷ ಆನ್ ಮಾಡ್ಬೇಕು, ಅದು ಚಾಲೂ ಮಾಡ್ಬೇಕು. ಚಾಲು ಮಾಡಿ ಸ್ವಚ್ಛಾದ 1/2 ಲೀಟರ್ ನೀರು ತಗೊಂಡ್ ಬರ್ಬೇಕು. ಆ ನೀರಿನ ಮೇಲೆ ಬೇಕಾದ್ರೂ ನೀವು ರೈತರ ಹೆಸರು, ಮೊಬೈಲ್ ನಂಬರ್ ಬರೆದಿ ಪ್ರಯೋಗಾಲಯಕ್ಕೆ ತರಬೇಕು. ಈಗ ಮಣ್ಣು ಪರೀಕ್ಷೆ ಎಲ್ಲಿ ಮಾಡಿಸ್ಕೋಬೇಕಂತ ಪ್ರಶ್ನೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರ ಇರ್ತವೆ, ಅಲ್ಲೂ ಕೂಡ ನೀವು ಮಾಡಿಸ್ಕೋಬಹುದು. ಈಗ ಹೊಸದಾಗಿ ಒಣಬೇಸಾಯ ಯೋಜನೆ ಇದೆ RRS ಅಲ್ಲಿ, ಅಂದ್ರೆ ಪ್ರಾದೇಶಿಕ ಕೇಂದ್ರ ಇದೆ ಇಲ್ಲಿ, ಕೃಷಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಇದೆ ಬಿಜಾಪುರಲ್ಲಿ, ಪ್ರಯೋಗಾಲಯ ಇದೆ ಅಲ್ಲಿ. ಅಲ್ಲಿ ನೀವು ಮಣ್ಣು ಮತ್ತು ಎಲೆ ನೀರು ಕೂಡ ಪರೀಕ್ಷೆ ಮಾಡಬಹುದು. ಆ ಪರೀಕ್ಷೆ ನಾವೇ ಮಾಡ್ಕೊಡ್ತಾ ಇದೀವಿ ರೈತರಿಗೆ. ತುಂಬಾ ಜನ ರೈತರು ದ್ರಾಕ್ಷಿ ಎಲೆಗಳನ್ನು ತಂದ್ಕೊಡ್ತಾ ಇದಾರೆ. ನೀವು ಕಾಳಿಂದು ಬೇಕಾದ್ರೂ ಮಾಡ್ಕೋಬಹುದು, ಎಲೆಗಳು ಬೇಕಾದ್ರೂ ಮಾಡ್ಕೋಬಹುದು, ನಿಮ್ದು ತಿಪ್ಪೆ ಗೊಬ್ಬರ, ಎರೆಹುಳ ಗೊಬ್ಬರ ಏನಾದ್ರೂ ಉತ್ಪಾದನೆ ಮಾಡಿದ್ರು ಅದ್ರ ಕೂಡ ನಾವು ಪರೀಕ್ಷೆ ಮಾಡಿ ಪ್ರಯೋಗಾಲಯದಲ್ಲಿ ನಿಮ್ಗೆ ವಿವರವಾಗಿ ಶಿಫಾರಸು ಮಾಡಿದ ಗೊಬ್ಬರಗಳು ಎಷ್ಟು ಬೆಳೆಗೆ, ದ್ರಾಕ್ಷಿ ಆಗ್ಲಿ, ದಾಳಿಂಬೆ ಆಗ್ಲಿ, ನಿಂಬೆ ಆಗ್ಲಿ, ಕೃಷಿದ ಯಾವುದೇ ಬೆಳೆಗಳಿಗಾದ್ರೂ ನಾವು ಮಾಡ್ಕೊಡ್ತೀವಿ ಅಲ್ಲಿ ಪರೀಕ್ಷೆ. ಇಲ್ಲಾಂದ್ರೆ ನೀವು ಕೃಷಿ ವಿಜ್ಞಾನ ಕೇಂದ್ರ ಇಂಡಿನೂ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರಲ್ಲಿನೂ ಕೂಡ ಮಾಡಬಹುದು. ಕೃಷಿ ಇಲಾಖೆಯಲ್ಲಿನೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸ್ಕೋತಾರೆ. ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಮಾಡಿಸ್ಬೋದು. ಮತ್ತೆ ಅದಕ್ಕೆ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ರೇಟ್ ಫಿಕ್ಸ್ ಮಾಡಿರ್ತಾರೆ, ಆ ಪ್ರಕಾರ ನಾವು ಅದನ್ನ ಬೆಲೆ ಅಂದ್ರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ಬೇಕಂತ ಎಲ್ಲಾ ರೈತ ಬಾಂಧವರಿಗೆ ವಿನಂತಿ. ನನ್ನ ಫೋನ್ ನಂಬರ್ 700-544-2056. ಮಣ್ಣಿನ ಬಗ್ಗೆ, ಬೆಳೆಗಳ ಬಗ್ಗೆ, ಯಾವುದೇ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಿತ್ತು ಮತ್ತೆ ಪೋಷಕಾಂಶಗಳ ಕೊರತೆ ಇದ್ದರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ದಯಮಾಡಿ ಎಲ್ಲಾ ರೈತ ಬಾಂಧವರಿಗೆ ಇನ್ನೊಮ್ಮೆ ವಿನಂತಿ, ದಯಮಾಡಿ ಮಣ್ಣು ನೀರು ಎಲೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ಒಣಬೇಸಾಯ ಯೋಜನೆಯಲ್ಲಿ RRS ವಿಜಯಪುರದಲ್ಲಿ ತಂದು ಮಣ್ಣು ಎಲೆ ಮತ್ತು ನೀರು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ವಿನಂತಿ. ಧನ್ಯವಾದಗಳು. ಇದುವರೆಗೆ ವಿಜಯಪುರದ ಹಿಟ್ನಾಡಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಮಣ್ಣಿನ ಆರೋಗ್ಯ, ಜೀವ ವೈವಿಧ್ಯತೆ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯ ಕುರಿತು ವಿಜಯಪುರದ ಹಿಟ್ನಾಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸವಿತಾ ಬಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ನಮಗೆಲ್ಲ ಅವು ಕಣವಿದು, ನಮಗೆಲ್ಲ ಅವು ಕಣವಿದು,

ಮಣ್ಣಿನ ಮಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬಿಜಾಪುರ ತಾಲೂಕಿನಲ್ಲಿರುವ ಸೋಮನಾಥ್ ಕಾಪ್ಸೆ ಅವರ ಹೊಲದಲ್ಲಿದ್ದೀವಿ. ಇವರು ಸಾಕಷ್ಟು ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಬೆಳೆದಿದ್ದಾರೆ, ಅಂದ್ರೆ ಹಣ್ಣಿನ ಬೆಳೆ ಸಾಕಷ್ಟು ಬೆಳೆದಿದ್ದಾರೆ. ಅವರನ್ನ ಭೇಟಿಯಾಗಿ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಸೋಮನಾಥ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸೋಮನಾಥ್ ಅವರೇ. ಈಗ ಸಾಮಾನ್ಯವಾಗಿ ಎಲ್ಲ ಕಬ್ಬು, ಜೋಳ ಇಂಥವನ್ನ ಬೆಳೀತಾರೆ, ನೀವ್ಯಾಕೆ ಹಣ್ಣನ್ನ ಆಯ್ಕೆ ಮಾಡಿದ್ರಿ? ಕಬ್ಬ, ಜೋಳ, ಗೋಧಿ ಬೆಳೀಲಿಕ್ಕೆ ಲೇಬರ್ ಸಮಸ್ಯೆ ಸರ್. ಇದರಲ್ಲಿ ಲೇಬರ್ ಕಮ್ಮಿ ಹತ್ತಾರೆ, ಮತ್ತೆ ಇದರಲ್ಲಿ ಉತ್ಪನ್ನ ಜಾಸ್ತಿ ಇದೆ ಸರ್. ನೀರು ಕಮ್ಮಿ ಇದ್ರೂ ನಡೀತದ್ರಿ, ಅದರದಿಂದ ಇದಕ್ಕೆ ಬಂದಿವ್ರಿ. ಈಗ ಎಷ್ಟು ಎಕರೆ ಹೊಲ ಇದೆ? ನಮ್ದು 25 ಎಕರೆ. ಒಂದು 20 ಎಕರೆ ನೀರಾವರಿ ಇದೆ, ಒಂದು 5 ಎಕರೆ ಒಣ ಬೇಸಾಯ ಇದೆ. ಈಗ ಇಲ್ಲಿ ಒಂದು ಸುಮಾರು ಒಂದು 20 ಎಕರೆ ಹೊಲ ಇಲ್ಲಿ ಕಾಣುತ್ತೆ. ಇಲ್ಲಿ ಸಾಕಷ್ಟು ಹಣ್ಣಿನ ಬೇಸಾಯ ಮಾಡ್ತಿದ್ದೀರಿ. ಒಂದ್ ಕಡೆ ಸೀತಾಫಲ ಇದೆ, ನಿಂಬೆ ಇದೆ, ಆಮೇಲೆ ಡ್ರಾಗನ್ ಫ್ರೂಟ್ ಬೆಳೀತಿದ್ದೀರಿ. ಇವೆಲ್ಲ ಹೇಗೆ ಕೃಷಿ ಮಾಡ್ತಿದ್ರಿ ಹೇಳಿ? ಎಲ್ಲ ನಾವು ಸ್ವಂತ ಮಾಡ್ತೀವಿ ಸರ್. ನಾವು ಇಬ್ಬರು ತಮ್ಮರದಿರಿ, ಎಲ್ಲ ನಾವೇ ನೋಡ್ಕೋತೀವ್ರಿ. ಎಲ್ಲಾನು ಡ್ರಿಪ್ ಮೇಂಟೈನ್ ಮಾಡ್ತೀವ್ರಿ, ಡ್ರಿಪ್ ಮೇಲೆ ನೀರು ಬಿಡ್ತೀವ್ರಿ, ಅದ್ರ ಮೇಲೆ ಬೋರ್ ಅದಾವ್ರಿ, ಅದ್ರ ಮೇಲೆ ಮೇಂಟೈನ್ ಮಾಡ್ತೀವ್ರಿ. ಈಗ ಸೀತಾಫಲ ಎಷ್ಟು ಎಕರೆನಲ್ಲಿ ಬೆಳಿತೀವ್ರಿ? ಸೀತಾಫಲ 3 ಎಕರೆಯಲ್ಲಿದೆ ಸರ್. 3 ವೆರೈಟಿ ಇದಾವ್ರಿ. ಬಾಲನಗರ 1 ವೆರೈಟಿ ಇದ್ರಿ, ಗೋಲ್ಡನ್ ಸೀತಾಫಲ 1 ವೆರೈಟಿ ಇದ್ರಿ, ಹನುಮ ಸೀತಾಫಲ 1 ವೆರೈಟಿ ಇದ್ರಿ. 3 ವೆರೈಟಿ ಇದೆ. ಈಗ 3 ವೆರೈಟಿ ಸೀತಾಫಲ ಬೆಳಿತಿರಲ್ಲ, ಏನ್ ವ್ಯತ್ಯಾಸ? ಬಾಲನಗರಲ್ಲಿ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಇದೆ ಸರ್, ಲೋಕಲ್ ಮಾರ್ಕೆಟ್ ಅಲ್ಲಿ ನಡೀತದ್ರಿ. ಹನುಮ ಸೀತಾಫಲ ಗೋಲ್ಡನ್ ಎರಡು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆ, ದೂರ ಮಾರ್ಕೆಟ್ ಹೋಗ್ತದೆ, ರೇಟ್ ಜಾಸ್ತಿ ಸಿಗುತ್ತದೆ. ಅದರಿಂದ ಚೇಂಜ್ ಮಾಡಿವ್ರಿ, ಒಂದೊಂದು ಟೈಮಿಂಗ್ ಚೇಂಜ್ ಆಗುತ್ತದೆ. ಬಾಲನಗರ ಜಲ್ದಿ ಬರ್ತದ್ರಿ, 3-4 ತಿಂಗಳದಾಗ ಕಡಿಗೆ ಮಾಲ್ ಖಾಲಿ ಆಗಿಬಿಡ್ತದ್ರಿ. ಇದು 6-7 ತಿಂಗಳಿಗೆ ಗೋಲ್ಡನ್ ಸೀತಾಫಲ, ಹನುಮ ಸೀತಾಫಲ ಇದು ಬರ್ತದ್ರಿ. ಅದಕ್ಕೆ ಒಂದು 2 ತಿಂಗಳ ಹಿಂದೆ ಮುಂದೆ ಬರ್ತಾರೆ ಸರ್. ಈಗ ಇಳುವರಿ ಹೇಗೆ? ಇಳುವರಿಯಲ್ಲಿ ಬಂದ್ರೆ ಗೋಲ್ಡನ್ ಸೀತಾಫಲ ಜಾಸ್ತಿ ಆಗ್ತದೆ ಸರ್, ಮತ್ತೆ ಅದು ಲೇಟ್ ಆಗಿ ಬರ್ತದ್ರಿ, ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದ್ರಿ, ಅದಕ್ಕೆ ರೇಟ್ ಇಳುವರಿ ಎಲ್ಲ ಜಾಸ್ತಿ ಆಗ್ತದೆ. ಈ ಬಾಲನಗರಲ್ಲಿ ಇಳುವರಿ ಕಮ್ಮಿ ರೀ, ಸ್ವಲ್ಪ ತಿಲ್ಲಕ್ ಟೇಸ್ಟ್ ಇದ್ರಿ. ಮಾರ್ಕೆಟ್ ದಾಗ ಸ್ವಲ್ಪ ಇದೇ ಬಿಡ್ತಾರೆ ಈಗ ಲೋಕಲ್ ಮಾರ್ಕೆಟ್ ಅಲ್ಲಿ, ದೂರ ಹೋಗ್ಬೇಕಾದ್ರೆ ಅದು ಗೋಲ್ಡನ್ ಮಾಡ್ಬೇಕು ಸರ್. ಮತ್ತೆ ಇನ್ನೊಂದ್ ಕಡೆ ಈ ಕಡೆ ಇದು ಬೆಳೆದಿದ್ರ ಏನು ಅಂದ್ರೆ ಡ್ರಾಗನ್ ಫ್ರೂಟ್, ಕೆಲವೆಲ್ಲ ಈಗ ಸಸಿ ಇದೆ, ಅದು 1 ತಿಂಗಳ ಸಸಿ ಅನ್ಸುತ್ತೆ, ಇನ್ನೊಂದಷ್ಟು ಬೆಳೆದ್ ನಿಂತಿದೆ. ಇದು ಎಷ್ಟು ಒಂದು ಎಕರೆನಲ್ಲಿ ಬೆಳೀತಾ ಇದ್ದೀರಿ? 1 ಎಕರೆಯಲ್ಲಿ ಬೆಳೀತು. ಮೊದಲ 15 ಗುಂಟೆ ಹಚ್ಚಿರು ಸರ್, ಈಗ ಒಂದು 15-20 ಗುಂಟೆಯಲ್ಲಿ ಮತ್ತೆ ಹಚ್ಚಿರು. ಹೊಸದ ಮೊದಲಿಂದ ಚೆನ್ನಾಗಿ ಆಯ್ತು, ಚಲೋ ಇಳುವರಿ ಬರೋಣ, ಮತ್ತೆ ಹೊಸದ ಒಂದು 15 ಗುಂಟೆ ಹೆಚ್ಚಿರು ಸರ್. ಎರಡು ಕೂಡ ಒಂದು 30 ಗುಂಟೆ ಆಗುತ್ತಾರೆ. ಎಷ್ಟು ವೆರೈಟಿ ಡ್ರಾಗನ್ ಫ್ರೂಟ್ ಬೆಳೀತಿದ್ರಿ? 2 ವೆರೈಟಿ ಇದಾವ ಸರ್ ನಮ್ಮಲ್ಲಿ. ಒಂದು ಪಿಂಕ್ ಕಲರ್ ಅದ್ರಿ, ಒಂದು ಯೆಲ್ಲೋ ಕಲರ್ ಅದಾವ್ರಿ, ವೈಟ್ ಕಲರ್ ಅದ್ರಿ, ಸುಮ್ ಸ್ವಲ್ಪ ಅದ್ರಿ. ಅದು ಪಿಂಕ್ ಕಲರ್ ರೇಟ್ ಜಾಸ್ತಿ ಇರೋದ್ರಿಂದ ಪಿಂಕ್ ಜಾಸ್ತಿ ಮಾಡಿರು, ಎಲ್ಲ ಈಗ ಸ್ವಲ್ಪ ತಂದು ಹಚ್ಚಿದ್ರಿ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಈ ಡ್ರಾಗನ್ ಫ್ರೂಟ್ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ತದ. ಈ ಡ್ರಾಗನ್ ಫ್ರೂಟ್ ಏನಕ್ಕೆ ಆಯ್ಕೆ ಮಾಡಿದ್ರಿ ಸರ್? ಡ್ರಾಗನ್ ಫ್ರೂಟ್ ಈಗ ಹೊಸ ಫ್ರೂಟ್ ಸರ್, ಅದರಿಂದ ಒಂದ್ ಸ್ವಲ್ಪ ರೇಟ್ ಚಲೋ ಆಗಿದೆ, ಮತ್ತೆ ತಿನ್ನೋರಿಗೆಲ್ಲ ಸ್ವಲ್ಪ ಹೊಸ ಹಣ್ಣು ಅದ್ರಿ, ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಯಾರಿ, ಅದರಿಂದ ಅದು ಹೊಸ ಚಾಯ್ಸ್ ಮಾಡಿರಿ. ಇದಕ್ಕೆ ನಿರ್ವಹಣೆ ಹೇಗೆ? ಈಗ ನೀರಾಗ್ಲಿ ಗೊಬ್ಬರ ಆಗ್ಲಿ ಇವೆಲ್ಲ ಹೆಚ್ಚು ಬೇಕಾ? ಹೇಗೆ ನಿರ್ವಹಣೆ? ಅಷ್ಟೇನಿಲ್ಲ ಸರ್, ಎಲ್ಲ ಬೆಳೆಕ್ಕಿಂತ ಕಮ್ಮಿ, ಅದಕ್ಕೆ ನೀರು ಕಮ್ಮಿ, ಗೊಬ್ಬರನ ಅವಶ್ಯಕತೆ ಇಲ್ರಿ. ತಿಪ್ಪೆ ಗೊಬ್ಬರ ಏನು ಬರ್ತದ ಹಾಕ್ರಿ ಸಾಕ್ರಿ, ನೀರ್ನು ಕಮ್ಮಿ ಮೇಂಟೈನ್ ರೀ, ಮತ್ತೇನು ಅವಶ್ಯಕತೆ ಇಲ್ರಿ ಅದು. ಮತ್ತೆ ಈ ಕಡೆ ಸಾಕಷ್ಟು ನಿಂಬೆ ಬೆಳೆದಿದ್ರಿ, ನಿಂಬೆ ಯಾವ ವೆರೈಟಿ ಬೆಳೆದಿದ್ರಿ? ಎಷ್ಟು ಎಕರೆಲಿ ನಿಂಬೆ ಹಾಕಿದ್ರಿ? ನಿಂಬೆ 3 ಎಕರೆಯಲ್ಲಿದೆ ಸರ್, ಅದು ಲೋಕಲ್ ಜವರಿ ನಿಂಬೆ ಏನ್ರಿ, 3 ಎಕರೆಯಲ್ಲಿದೆ ರೀ. ಅದಕ್ಕೊಂದ್ ಸ್ವಲ್ಪ ನೀರು ಜಾಸ್ತಿ ಬೇಕ್ರಿ ಬೇಸಿಗೆಯಲ್ಲಿ, ಅದು ಎಲ್ಲ ತಿಪ್ಪೆ ಗೊಬ್ಬರ ಮೇಲೆ ಮೇಂಟೈನ್ ಮಾಡ್ತೀರಿ ಅದಕ್ಕವರು. ಈಗ ಇದಲ್ಲದೆ ಬೇರೆ ಯಾವ ಹಣ್ಣುಗಳನ್ನ ಬೆಳೀತಾ ಇದ್ರಿ ನೀವು? ನಾವು ದಾಳಿಂಬೆ ಇದೆ ಸರ್, ಪೇರು ಇದೆ, ಮತ್ತ ನೇರಳೆ ಇದೆ ರೀ, ಇವೆಲ್ಲ ಬೆಳಿತೀರಿ ಸರ್. ಈ ದಾಳಿಂಬೆ ಎಷ್ಟು ಎಕರೆನಲ್ಲಿ ಬೆಳಿತೀರಿ? ಮೊದಲಿಂದು 2 ಎಕರೆ ಇತ್ತು ಸರ್ ಫಸ್ಟ್ ನಿಂದು, ಈಗ ಒಂದು 10 ಎಕರೆ ಹೊಸ ಹಚ್ಚಿವ್ರಿ, ಮತ್ತೆ ಈಗ ವರ್ಷ 1.5 ವರ್ಷ ಆಯ್ತು ಹಚ್ಚಿ, ಈ ವರ್ಷ ಕಟಿಂಗ್ ಚಟ್ನಿ ಮಾಡ್ತೀವ್ರಿ. ಇನ್ನು ಮೊದಲಿಂದ ಒಂದು 1 ಎಕರೆ 2 ಎಕರೆ ಅದಾರ ಸರ್, 400 ಗಿಡ ಅದಾವ್ರಿ, ಅದ್ರ ಒಂದು ವರ್ಷ ಒಂದು 15-20-25 ತನಕ ಬೆಳೆದೇವ್ರಿ ವರ್ಷ ರೀ. ಈ ದಾಳಿಂಬೆಗೆ ಸಾಮಾನ್ಯವಾಗಿ ಈ ಕೆಲವು ರೋಗಗಳು ಬರ್ತವೆ, ಅದರ ನಿರ್ವಹಣೆ ಹೇಗ್ ಮಾಡ್ತೀರಾ? ಕೆಲವೊಂದಷ್ಟು ಗಿಡಗಳು ನೋಡಿದೆ, ದಾಳಿಂಬೆ ಗಿಡಗಳು ಅದಕ್ಕೆ ಕಾಯಿಲೆ ಬಂದು ಒಣಗಿತ್ತು, ಇದನ್ನೆಲ್ಲ ನಿರ್ವಹಣೆ ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ಅದು ಮರ ರೋಗ ಬರ್ತದ್ರಿ, ಅದಕ್ಕೆ ಏನ್ ಮಾಡಿದ್ರು ನಿಂದ್ರಲ್ರಿ. ಆ ಮರ ರೋಗ ಅನ್ನೋದು ಬ್ಲಡ್ ಬರ್ತದ್ರಿ, ಮತ್ತೆ ಕ್ಯಾರ್ ರೋಗ ಬರ್ತದ್ರಿ. ಈ ವರ್ಷ ನಮ್ಮಲ್ಲಿ ಮೇ 24 ಇದು ಬಿತ್ತರಿ, ಗಾರ್ ಬಿದ್ದು, ಅದರದಿಂದ ಎಲ್ಲಾ ಕಡೆ ಕ್ಯಾರ್ ರೋಗ ಸ್ಪ್ರೆಡ್ ಆಗಿಬಿಡ್ತಾರೆ. ಈ ವರ್ಷ ಸ್ಪ್ರೆಡ್ ಆಗಿ ಒಂದ್ ಸ್ವಲ್ಪ ಇಳುವರಿ ಕಮ್ಮಿ ಆಗಿದ್ರಿ, ಈ ವರ್ಷ ಚಲೋ ಆಗ್ತಿದ್ರು, ಈ ವರ್ಷ ಒಂದ್ ಸ್ವಲ್ಪ ಅದರದಿಂದ ಇಳುವರಿ ಕಮ್ಮಿ ಆಗ್ಯಾರ. ಈಗ ಇದಲ್ದೆ ಎಷ್ಟು ಬೆಳೆ ತೆಗ್ದಿದೀರಾ ಇದು ದಾಳಿಂಬೆ? ದಾಳಿಂಬೆಯಲ್ಲಿ 16 ಬೆಳೆ ತೆಗೆದಿದ್ದೇವ್ರಿ ಸರ್. 16 ವರ್ಷ ಆಯ್ತು ರೀ, 16 ಬೆಳೆ ಆಗ್ಯಾವ್ರಿ, 17 ವರ್ಷದ ಗಿಡ ಅವ್ರಿ. ಪ್ರತಿ ವರ್ಷ ಚೆನ್ನಾಗಿ ಆಗಿದ್ದಾರೆ, ಈ ವರ್ಷ ಸ್ವಲ್ಪ ಕಮ್ಮಿ ರೀ. ಅವ್ರ 400 ಗಿಡದಲ್ಲಿ ಈ ವರ್ಷ ಒಂದು 12-13 ಲಕ್ಷ ರೂಪಾಯಿ ಆಗಿದ್ದಾರೆ. ವರ್ಷ 20-25 ಬೆಳೀತಿದ್ರು ಕಂಟಿನ್ಯೂ ಪ್ರತಿ ವರ್ಷ. ಈಗ ಸೀತಾಫಲದಲ್ಲಿ ಹೇಗೆ, ಅದರ ಇಳುವರಿ ಹೇಗಿದೆ, ಆದಾಯ ಹೇಗಿದೆ? ಸೀತಾಫಲದಲ್ಲಿ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಸರ್, ಆದಾಯ ಚೆನ್ನಾಗಿದೆ. ಆದ್ರೆ ದಾಳಿಂಬೆ ಎಷ್ಟು ಆಗಲ್ಲ ರೀ, ಮೇಂಟೆನೆನ್ಸ್ ಏನು ಇಲ್ಲರಿ ಅದರಲ್ಲಿ. ಔಷಧಿಲ್ಲ, ನೀರು ಕಮ್ಮಿ ಬಿದ್ದ ಅನ್ನೋದಿಲ್ಲ, ಏನಿಲ್ಲರಿ. ಅದು ಏನು ಸ್ವಲ್ಪ ನೀರಲ್ಲೇ ಬೆಳೆ ಬರ್ತದೆ ರೀ, ಅದಕ್ಕೆ ಒಂದೇ ಎಕರೆಗೆ 2-3 ಲಕ್ಷ ರೂಪಾಯಿ ಬರ್ತದೆ ಇಳುವರಿ. ಈಗ ಇದಕ್ಕೆಲ್ಲ ನೀವು ಸರ್ಕಾರಿ ಗೊಬ್ಬರ ಬಳಸ್ತೀರಾ ಇಲ್ಲ ತಿಪ್ಪೆ ಗೊಬ್ಬರ ಬಳಸ್ತೀರಾ, ಹೇಗೆ? ಸೀತಾಫಲಕ್ಕದೆಲ್ಲ ತಿಪ್ಪೆ ಗೊಬ್ಬರ ಬಳಸ್ತೀರಿ ಸರ್. ಸ್ವಲ್ಪ ಸ್ವಲ್ಪ ಅವಾಗವಾಗ ಸ್ವಲ್ಪ ಕೆಮಿಕಲ್ ಕೊಡ್ತೇವೆ ರೀ, ಉಳ್ಕಿದ್ದೆಲ್ಲಾನು ತಿಪ್ಪೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೇವೆ ರೀ ನಾವು. ಇದಲ್ಲದೆ ಸಾಕಷ್ಟು ನೇರಳೆ ಮರಗಳು ಕಾಣಿಸ್ತದೆ, ಇವು ಎಷ್ಟು ಮರಗಳಿವೆ? ನೇರಳೆ ಒಂದು 45 ಮರ ಇರ್ತದೆ ಸರ್. ಅದಕ್ಕೆಲ್ಲ ತಿಪ್ಪೆ ಗೊಬ್ಬರ ಇದೇ ಮಾಡ್ತೀವಿ, ಕೆಮಿಕಲ್ ಏನು ಯೂಸ್ ಮಾಡಲ್ರಿ, ಅದು ತಾನೇ ಆಗ್ತದ್ರಿ. ಅದಕ್ಕೇನು ಸ್ಪ್ರೇನು ಮಾಡಲ್ಲ, ಏನಿಲ್ಲರಿ. ತಿಪ್ಪೆ ಗೊಬ್ಬರ ಸ್ವಲ್ಪ ಹಾಕಿ ಬಿಡ್ತೇವ್ರಿ, ಇದ್ರ ಇರಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ನೇರಳೆ ಫಲ ಕೊಟ್ಟಿದ್ಯಾ ನೇರಳೆ ಮರಗಳು? ಇಲ್ಲ ಸರ್, ಒಂದು 3 ಗಿಡ ಫಲ ಕೊಟ್ಟಿದ್ದೇವೆ ಇಸ್ತೇನೆ. ಮೊದಲು ಹಚ್ಚಿದ್ದು ಈಗ ಹೊಸದಾಗಿ ಹೊಂದಾಡಿ ಅವ್ನು ನೋಡಿಂದ ಹೊಸ ಹಚ್ಚೇವ್ರಿ 40 ಗಿಡ. ಈ ವರ್ಷ ಬಿಡಬಹುದ್ರಿ, ಬರಬಹುದು ಹೋಗಕ್ಕೆ, ಈ ವರ್ಷ ಆಗ್ಬೋದ್ರಿ. ಈಗ ಸುತ್ತಮುತ್ತ ನೋಡಿದ್ರೆ ಒಂದಷ್ಟು ಶ್ರೀಗಂಧದ ಮರಗಳು ಕಾಣುತ್ತೆ, ಸೊ ಅದನ್ನ ಎಷ್ಟು ಹಾಕಿದಿರಿ? ಇಲ್ಲ ಸರ್, ಅವ್ನು ನ್ಯಾಚುರಲ್ ಆಗಿ ಎದ್ದಿದ್ದವ್ರಿ, ನಾವೇನು ಹಾಕಿಲ್ರಿ. ಒಡ್ಡಂಗೊಂಡು ತಾನೇ ಎದ್ದಿದ್ದವ್ರಿ, ಈಗ ಅವು ತಾನೇ ಎದ್ದವ್ರಿ, ತಾನೇ ಬೆಳೆಯಕತ್ತವ್ರಿ. ಅವಕ್ಕೆ ನಾವು ವ್ಯವಸ್ಥೆ ಮಾಡಿಲ್ಲ, ಏನಿಲ್ಲರಿ. ಎಷ್ಟು ಗಿಡಗಳಿದೆ ಅದು ಶ್ರೀಗಂಧದ? 100 ಸನೇ ಇರ್ಬೇಕು ಸರ್, ಅವೇನು ಲೆಕ್ಕ ಮಾಡಿಲ್ರಿ, ತಾನೇ ಹೇಳ್ತಾವ್ರಿ, ತಾನೇ ಬೆಳಿಲಿಕತ್ತವ್ರಿ. ಅಂದ್ರೆ ಎಷ್ಟು ವರ್ಷ ಆಯ್ತದ? ಕೆಲವೊಂದು 10 ವರ್ಷದವ್ರ, ಕೆಲವೊಂದು 15 ವರ್ಷದವ್, ಕೆಲವೊಂದು 2 ವರ್ಷದ ಒಂದು ಪ್ರೆಸೆಂಟ್ಲಿ ಹೇಳಕತ್ತವ್ರಿ. ಅಷ್ಟೇ ವಯಸ್ಸದೇನಿಲ್ರಿ. ಈಗ ಇಷ್ಟೆಲ್ಲ ಒಂದು 20 ಎಕರೆನಲ್ಲಿ ಸಾಕಷ್ಟು ಹಣ್ಣುಗಳು ಬೆಳೀತಿದ್ದೀರಿ, ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ನೀರಿನ ಸರ ಒಂದು 3-4 ಬೋರ್ ಇದಾವೆ, ಅಷ್ಟು ಹೊಂಡಕ್ಕೆ ಸ್ಟಾಕ್ ಮಾಡ್ತೀವ್ರಿ. ಸ್ಟಾಕ್ ಮಾಡಿ ಹಿಂದಾಡೆ ಹಗರತ್ತಲ್ಲಿ ಡ್ರಿಪ್ ಗೆ ಬಿಡ್ತೀವಿ ಸರ್. ಒಟ್ಟು ಡ್ರಿಪ್ ಮೇಗ ಅದಾವ್ರಿ, ಚೆನ್ನಾಗಿದ್ದಾರೆ ಸರ್. ಅಂದ್ರೆ ಒಂದು ಕೃಷಿ ಹೊಂಡ ಇದೆ? ಕೃಷಿ ಹೊಂಡ ಇದೆ ಸರ್, ಕೃಷಿ ಹೊಂಡಕ್ಕೆ ಎಲ್ಲ ಸ್ಟಾಕ್ ಮಾಡ್ತೀವ್ರಿ. ಸ್ಟಾಕ್ ಮಾಡಿ ಆಮೇಲೆ ಮೋಟರ್ದಿಂದ ಇವೆಲ್ಲ ಚಲ ಮಾಡ್ತೀವ್ರಿ. ಈಗ ಈ ಹಣ್ಣಿನ ಬೆಳೆ ಬೆಳೆದ್ರೆ ಆದಾಯ ಅಂತ ಬಂದಾಗ ಹೇಗೆ ಆದಾಯ? ಇದ್ರ ಬೆಳೆಕ್ಕಿಂತ ಹಣ್ಣಿನ ಬೆಳೆಯಲ್ಲಿ ಆದಾಯ ಚೆನ್ನಾಗಿದೆ ಸರ್. ಎಲ್ಲ ಗೌರ್ಮೆಂಟ್ ಸ್ವಲ್ಪ ಲೇಬರ್ ಸಮಸ್ಯೆನೂ ಕಮ್ಮಿ ಬರ್ತದೆ ಇದರಲ್ಲಿ, ಉಳಿತಾಯನು ಜಾಸ್ತಿ ಆಗ್ತದ್ರಿ, ಅದರದಿಂದ ಇದ್ರಾಗ ಆದಾಯ ಚೆನ್ನಾಗಿದೆ ಸರ್. ಈಗ ಡ್ರಾಗನ್ ಫ್ರೂಟ್ ಗಿಡಗಳು ನೋಡಿದ್ರೆ ಇದಕ್ಕೇನೋ ಔಷಧಿ ಸಿಂಪಡಣೆ ಮಾಡಿದ್ರೆ ಏನದು? ಅದು ಸರ್ ಬಿಸಿಲಿಗೆ ಸನ್ಬರ್ನ ತಾಕ್ತಾರೆ, ಯೆಲ್ಲೋ ಕಲರ್ ಆಗಿ ಇದಕ್ಕೆ ಕೊಳಿತದ್ರಿ ಅದು. ಅದರಿಂದ ಕಾಯಿಲಿನ ಅಥವಾ ಇಲ್ಲಿಗೆ ಸುಣ್ಣ ಹೊಡಿತೇವ್ರಿ, ಬೇಸಿಗೆಯಲ್ಲಿ ಒಂದೆರಡು ಟೈಮ್ ಹೊಡಿತೇವ್ರಿ. ಅದರಿಂದ ಅದು ಸನ್ಬರ್ನ್ ತಡಿತಾರೆ ಸರ್. ಅಂದ್ರೆ ಸೂರ್ಯನಿಂದ ಸನ್ಬರ್ನ್ ಆಗುದು ತಡೆದು ಗಿಡ ರಕ್ಷಣೆ ಆಗ್ತದ್ರೆ ಅದ್ರ ಸಂಬಂಧ ಸ್ಪ್ರೇ ಮಾಡ್ತೇವ್ರಿ. ಇದಲ್ದೆ ಬೇರೆ ಏನ್ ಬೆಳಿತಿದ್ರಿ? ನಾವು ಸ್ವಲ್ಪ ಸ್ವಲ್ಪ ಕಾಯಿಪಲ್ಲೆ ಬೆಳ್ಕೋತೀವಿ ಮನೆಗೆ, ಈರುಳ್ಳಿ ಅಂತ ಎಲ್ಲ ಕಾಯಿಪಲ್ಲೆ ಬೆಳಿತೀವಿ. ಒಂದ್ 4-5 ಎಕರೆ ಆದ್ರೆ ಅದರಲ್ಲಿ ತೊಗರಿ ಜೋಳ ಇಂಥದ್ ಹಾಕೋತೇವ್ರಿ, ಒಣ ಬೇಸಾಯ. ಈಗ ಒಬ್ಬ ರೈತ ಈ ಹಾರ್ಟಿಕಲ್ಚರಲ್ ಪ್ಲಾಂಟ್ಸ್ ಅಂತಾರೆ, ಅಂದ್ರೆ ಈಗ ಹಣ್ಣಿನ ಗಿಡಗಳು, ಇದನ್ನ ಬೆಳೆಸಬೇಕು ಅಂದಾಗ ನೀವು ಅವ್ರಿಗೆ ಏನ್ ಹೇಳ್ತೀರಾ? ಇಲ್ಲ ಚೆನ್ನಾಗಿದೆ ಸರ್, ಅದರ ಉತ್ಪನ್ನ ಚೆನ್ನಾಗಿದೆ, ಒಬ್ಬರಿಬ್ರು ಮನೆಯಲ್ಲಿದ್ರೆ ಅವ್ರ ಎಷ್ಟು ಮಾಡ್ಕೋಬಹುದು, ಅದ್ರಾಗಿನ ಸಮಸ್ಯೆ ಅಲ್ರಿ, ಅವ್ರ ಚೆನ್ನಾಗಿ ಬೆಳ್ಕೋಬಹುದು, ಅದ್ರಾಗ ಉತ್ಪನ್ನ ಚೆನ್ನಾಗಿದೆ. ಈಗ ನಾವು ಸಾಂಪ್ರದಾಯಿಕ ಬೆಳೆಗಳು ತಗೊಂಡ್ರೆ, ಈಗ ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈ ಹಣ್ಣಿನ ಬೆಳೆಗಳಿಂದ ನಮ್ಮ ರೈತನಿಗೆ ಎಷ್ಟು ಪ್ರಯೋಜನ ಆಗುತ್ತೆ? ಹಣ್ಣಿನ ಬೆಳೆಗೆ ಕಬ್ಬು ವರ್ಷ ವರ್ಷ ಕೆಲಸ ಮಾಡ್ಬೇಕು ಸರ್, ಇವಕ್ಕೇನಿಲ್ಲ, ಒಮ್ಮೆ ಹೆಚ್ಚಿಬಿಟ್ಟು ಒಮ್ಮೆ ವ್ಯವಸ್ಥೆ ಮಾಡಿಬಿಟ್ಟು ದುಡ್ಡು ಆಗಿಬಿಡ್ತಾವ್ರಿ, ಆಮೇಲೆ ವರ್ಷ ವರ್ಷ ಉತ್ಪನ್ನ ಬರ್ತದ್ರಿ. ಈ ಜೋಳ ಅಂದ್ರೆ ಕೊಯ್ಬೇಕು, ಮತ್ತೆ ರಾಶಿ ಮಾಡಬೇಕು, ಮತ್ತು ಗಳೆ ಹೊಡಿಬೇಕು, ಅದೆಲ್ಲ ಖರ್ಚು ಜಾಸ್ತಿ ಬರ್ತಾರೆ. ಇದ್ ಖರ್ಚು ಒಂದ್ ಸ್ವಲ್ಪ ಕಮ್ಮಿ ಆದ್ರಿಂದ ಇದ್ರಾಗ ಉತ್ಪನ್ನ ಜಾಸ್ತಿ ಆದ್ರೆ, ಮತ್ತೆ ಮನುಷ್ಯನ ಶ್ರಮನು ಕಮ್ಮಿ ಆದ್ರಿ ಇದ್ರಾಗ, ಅದರಿಂದ ಇದು ಚೆನ್ನಾಗಿದೆ ರೀ. ನೀರಿಗೆ ನೋಡಿದ್ರೆ ಇದು ಕಮ್ಮಿ ಬರ್ತದ್ರಿ, ಏನಾಗಲ್ರಿ. ಅದರಿಂದ ತೋಟಗಾರಿಕೆ ಬೆಳೆ ಇದ್ರೊಳಗೆ ಚೆನ್ನಾಗಿದೆ ಸರ್ ಹಣ್ಣಿನ. ಈಗ ಇಷ್ಟೆಲ್ಲ ಒಂದು 20 ಎಕರೆ ಹಣ್ಣಿನ ಗಿಡಗಳು ಬೆಳೆಸಿದ್ರಿ, ಇದನ್ನೆಲ್ಲ ಹೇಗೆ ನೋಡ್ಕೊಳ್ತೀರಿ? ಸರ್ ನಮ್ಮ ಮನೆಯಲ್ಲಿ ಒಂದು 8 ಜನ ಇದೀವ್ರಿ, ನಮ್ಮ ತಮ್ಮ, ನಾವು, ನಮ್ಮಪ್ಪರು, ಅಕ್ಕರು ಒಬ್ಬರು ಅದಾರೆ, ಅವರು ಎಲ್ಲರೂ ನಾವೇ ಮನೆಯವರೇ ನೋಡ್ಕೋತೇವ್ರಿ. ಏನೋ ಬೇಕಂದಾಗ ಒಬ್ಬರಿಬ್ರು ಲೇಬರ್ ತಗೋತೇವ್ರಿ, ಎಲ್ಲ ಹೋಗಿದ್ ನಾವೇ ಮೇಂಟೈನ್ ಮಾಡ್ಕೋತೇವ್ರಿ. ನೀರು ಬಿಡೋದು, ಔಷಧ ಸ್ಪ್ರೇ ಮಾಡೋದು, ಅವಾಗಷ್ಟೇ ರೀ. ಯಾವಾಗ ಕಾಯಿ ಹರಿಯತ್ನಾಗ ರೀ, ಕಟಿಂಗ್ ಮಾಡತ್ನಾಗ, ಅವಾಗ ಸಮಸ್ಯೆ ಬರ್ತದ್ರಿ. ಉಳಿಕಿದ್ದೆಲ್ಲ ಮೇಂಟೈನ್ ನಾವೇ ಮಾಡ್ಕೋತೇವ್ರಿ. ಔಷಧ ಹೊಡೆಯೋದು, ಕಸ ತೆಗಿಯೋದ್ರಿ, ಗೊಬ್ಬರ ಹಾಕೊಳ್ಳೋದು, ಒಂದು ಸ್ವಲ್ಪ ಚಟ್ನಿ ಮಾಡಕ್ ಬೇರೆದವ್ರಿಗೆ ಕರೆಸ್ತೇವ್ರಿ. ಉಳಿಕೆ ಟೈಮಲ್ಲೆಲ್ಲ ನಾವು ಸ್ವಂತ ಮಾಡ್ಕೊಂಡ್ಬಿಡ್ತೇವ್ರಿ. ಈಗ ನಮ್ಮ ಯುವ ರೈತರಿಗೆ, ನೀವು ಒಬ್ರು ಯುವಕರಾಗಿ ನಮ್ಮ ಯುವ ರೈತರಿಗೆ ಅವ್ರು ಕೃಷಿ ಮಾಡಬೇಕು ಅಂದ್ರೆ ಅವ್ರಿಗೆ ಏನ್ ಸಲಹೆ ಕೊಡ್ತೀರಿ? ಸರ್ ಯುವ ರೈತರು ಮಾಡಬೇಕು, ಮುಂದೆ ಬರಬೇಕ್ರಿ ಅವರು. ಈಗ ಎಲ್ಲ ಬೆಂಗಳೂರಿಗೆ ಹೋಗಿ 10-20 ಸಾವಿರ ದುಡಿಯೋದಕ್ಕಿಂತ ಇಲ್ಲಿ ಬಂದು ಮಾಡಿದ್ರೆ ಚೆನ್ನಾಗಿದೆ, ಉತ್ಪನ್ನ ಚೆನ್ನಾಗಿದೆ, ಶ್ರದ್ಧೆಯಿಂದ ಮಾಡಿ ನಿಯತ್ನಿಂದ ಮಾಡಿದ್ರೆ ಮಿತ ಎಟೆಯಲ್ಲಿ ಕೊಡ್ತಾರೆ. ಇವತ್ತು ನಾಳೆ ಯುವಕರು ಕಲ್ತ ಮೇಲೆ ಪಟ್ಟಣ ಸೇರ್ತಿದ್ದಾರೆ, ಹೀಗಾಗಿ ಅವ್ರಿಗೆ ಏನು ಹೇಳ ಬಯಸ್ತೀರಿ? ಕಲ್ತ ರೈತರದಿಂದ ಒಳ್ಳೇದಾದ್ರು ಕೃಷಿಗೆ. ಎಲ್ಲರೂ ಕಲ್ತವ್ರು ಆದಷ್ಟು ಬೇಸಾಯ ಮಾಡ್ಲಕ್ ಬಂದ್ರೆ ಚೆನ್ನಾಗಿದೆ ಅಂದ್ರೆ ತಿಳುವಳಿಕೆ ಇರ್ತದೆ. ಔಷಧಿ ಯಾವ್ದು ಸ್ಪ್ರೇ ಮಾಡ್ಬೇಕ್ರಿ, ಯಾವ್ದ್ ಬಿತ್ತನೆ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಎಲ್ಲ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ. ಅದರಿಂದ ಅವ್ರ ಎಲ್ಲಾರ ಈ ಕಡೆ ಸ್ವಲ್ಪ ಜಾಸ್ತಿ ಬಂದ್ರೆ ಚೆನ್ನಾಗಿರ್ತದೆ, ಉತ್ಪನ್ನ ಜಾಸ್ತಿ ಆಗ್ತದೆ ಅವ್ರದ್ದು. ಈಗ ನಿಮ್ಮ ಮನೆ ಹತ್ರ ನೋಡಿದ್ರೆ ಒಂದಷ್ಟು ಆಕಳು ಕಾಣಿಸ್ತಾ ಇದೆ, ಎಷ್ಟು ಆಕಳು ಸಾಕ್ತೀರಿ? ಒಂದು ಆಕಳ ಅದ್ರ ಸರ್, ಒಂದು ಆಕಳ ಕರ ಅದ್ರಿ, ಒಂದೇಮಿ ಕರ ಅದ ಸರ್. ಇಷ್ಟೇ ಒಂದು ಕಡಿಮೆ ಪ್ರಮಾಣದಲ್ಲಿ ಆಕಳನ್ನ ಸಾಕಿದಿರಾ, ಇದು ಏನಕ್ಕಾಗಿ ಸಾಕಿದಿರಿ? ಇದು ನಾವು ಮನೆ ಹಾಲಿಗೆ ಗೊಬ್ಬರಕ್ಕ ಸರ್. ಈ ಆಕಳ ಉಚ್ಚ ಎಲ್ಲ ಗಿಡಗಳಿಗೆ ಸಿಂಪರಣೆ ಮಾಡಕ್ಕ, ಬಡ್ಡಿಗೆ ಹಾಕಕ್ರಿ, ಗೊಬ್ಬರ ಹಾಕತ್ವರಿ, ಅದ್ ನಾವು ಮನೆ ಯೂಸ್ಗೆ ಮಾಡ್ಕೊಂಡಿದ್ದೇವ್ರಿ ಸರ್. ಈಗ ಹಣ್ಣಿನ ಬೆಳೆ ಎಲ್ಲ ಬೆಳೆದಿರಾ, ಇಲ್ಲಿ ಏನಾದ್ರೂ ಆಧುನಿಕ ಕೃಷಿ ಪದ್ಧತಿ ಏನಾದ್ರೂ ಅಳವಡಿಸಿಕೊಂಡಿದ್ದೀರಾ? ಹೇಗೆ ಆಧುನಿಕ ಕೃಷಿ ಪದ್ಧತಿ ಅಂದ್ರೆ ಸರ್, ಇದೇ ಕೃಷಿ ಹೊಂಡ ಮಾಡೋದ್ರಿಂದ ಸ್ಟಾಕ್ ಮಾಡಿ ಡ್ರಿಪ್ ಮಾಡಿ ಕಮ್ಮಿ ನೀರಲ್ಲಿ ಹೆಚ್ಚು ಉತ್ಪನ್ನ ತಗೊಳ್ರಿ. ಈಗ ನೀರು ಕಮ್ಮಿ ಇರ್ತಾವ್ರಿ, ಎರಡ್ ಮೂರು ಬೋರಲ್ಲಿ ನಾವು 20 ಎಕರೆ ಮೇಂಟೈನ್ ಮಾಡ್ತೇವ್ರಿ. ಇದೇ ಒಂದ್ ಸ್ವಲ್ಪ ಚೆನ್ನಾಗಿ ಡ್ರಿಪ್ ಲೇ ಮಾಡ್ಕೊಂಡ್ರೆ ಚಲೋ ಬರ್ತವ್ರಿ, ನೀರನ್ನ ಉಳಿಸಬಹುದು. ನೀರು ಉಳಿಸಬಹುದು ಸರ್ ಡ್ರಿಪ್ ಮಾಡ್ಕೊಂಡ್ರೆ. ಬೇರೆ ಏನು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ರಿ? ರೈಗನ್ ಅದ್ ಮಾಡಿಕೊಂಡಿವ್ರಿ. ಇದೇ ಆಧುನಿಕ ಎಲ್ಲಾರು ಮೊದಲ ರಿಂಗ್ ಸಿಸ್ಟಮ್ ಮಾಡ್ಕೊತಿದ್ರಿ, ನಾವು ಟ್ರೈಲಿಸ್ ಮೆಥಡ್ ಅಂತ ಹೇಳ್ತಾರ್ರಿ, ಆ ಸಿಸ್ಟಮ್ ಮಾಡ್ಕೊಂಡಿವ್ರಿ. ಇಳುವರಿ ಒಳಗ್ ಜಾಸ್ತಿ ಮಾಡ್ತದ್ರಿ. ಈಗ ಒಂದು ಹೊಸ ಸಿಸ್ಟಮ್ ಒಂದ್ ಮಾಡಿರ, ಇದರಿಂದ ಏನ್ ಉಪಯೋಗ ಆಗತ್ತೆ? ಇಳುವರಿಯಲ್ಲಿ ಜಾಸ್ತಿ ಇಳುವರಿ ಬರ್ತದ ಸರ್. ಇಳುವರಿಯಲ್ಲಿ ಬದುಕಿ ಇಳುವರಿ ಆಗ್ತದ್ರಿ. ಅದಕ್ಕಲ್ಲಿ ಎರಡು ಮೂರು ಟನ್ ಬಂದ್ರೆ ಇದರಲ್ಲಿ ಅದ್ರ ಡಬಲ್ ಐದಾರು ಟನ್ ಬರ್ತದ್ರಿ. ಅಂದ್ರೆ ಇದನ್ನ ಹೇಗ್ ಮಾಡೋದು? ಈ ಒಂದು ಸಿಸ್ಟಮ್, ಹೊಸ ಸಿಸ್ಟಮ್ ಹೆಂಗ ಅಳವಡಿಸಿದಿರಲ್ಲ, ಇದನ್ನ ಸ್ವಲ್ಪ ವಿವರಿಸಿ ಹೇಗೆ ಅದು ಸರ್? ದ್ರಾಕ್ಷಿ ಇದು ಮಾಡ್ತಾರೆ, 10 ಫುಟಿಗೊಂದು ಸಲ ಮಾಡಿದಿರಿ ಸರ್, 14 ಫುಟಿಗೊಂದು ಕಂಬ ಹಾಕಿವ್ರಿ, ಕಂಬಿಂದ ಕಂಬಿಗೆ 14 ಫುಟ್, ಸಾಲಿನ ಸಾಲಿಗೆ 10 ಫುಟ್, ಅದರ ನಡಬರ್ಕ ಎರಡು ಕಂಬದ ನಡಬರ್ಕ ರೀ, 2 ಫುಟಿಗೆ 2 ಅಗಿ ನಡಕ್ತೀವ್ರಿ, ಅದರ ನಡಬರ್ಕ ಒಂದು ಬಿದ್ರೆ ಹಾಕ್ತೀವ್ರಿ. ಮ್ಯಾಗ ದ್ರಾಕ್ಷಿ ಸೇಮೆ ಒಂದು ಹೆಂಗಲ್ದಿಂದ ಅದಕ್ಕೆ 4 ತಂತಿ ಹಾಕ್ತೀವ್ರಿ, ತಂತಿಯಕ್ಕೆ ಬಿದಿರುಗುಂಟ ಎಬ್ಬಿಸಿ ಅವ್ಕೆ ಮ್ಯಾಗ ಸೈಡ್ ಬಿಡ್ತೀವ್ರಿ. ಇಳೆ ಬಿಡ್ತೀರಿ? ಹಾ, ಇಳೆ ಬಿಡ್ತೀವಿ ಸೈಡ್. ಅದಕ್ಕೆ ನಾಳೆ ಅದಕ್ಕೆ ಹುಕ್ಕಾಯಿ ಹೂ ಹಾಕ ಸರ್. ಅಂದ್ರೆ ಇದರಿಂದ ಸಾಕಷ್ಟು ಇಳುವರಿ ಹೆಚ್ಚಾಗತ್ತೆ. ಇಳುವರಿಯಲ್ಲಿ ಜಾಸ್ತಿ ಡಬಲ್ ಆಗ್ತದೆ ಸರ್. ಅಂದ್ರೆ 4 ಸರಿ ಹೋಗಿ ಕುಂದಿರ್ತಾವ್ರಿ. ಈ ನಾರ್ಮಲ್ ರಿಂಗ ಪೋಲ್ ಸಿಸ್ಟಮ್ ಮಾಡಿದ್ರೆ 2 ಸರಿ ಹೋಗಿ ಕುಂದಿರ್ತಾವ್ರಿ, ಇದರಲ್ಲಿ 4 ಸರಿ ಹೋಗಿ ಕುಂದಿರ್ತಾವ್ರಿ, ಡಬಲ್ ಇಳುವರಿ ಆಗಿಬಿಡ್ತಾರ ಸರ್. ನಮ್ಮದಲ್ಲಿ 1/2 ಎಕರೆ ಒಂದು 15 ಗುಂಟೆ ಮಾಡಿದ್ದೇವ್ರಿ ಸರ್. ಅದರಲ್ಲಿ ಬೇರೆದವ್ರು ಮಾಡಿದ್ದು ನಮ್ ಜೋಡಿ ಮಾಡ್ಯಾರಿ, ಅವ್ರು ಪೋಲ್ ಸಿಸ್ಟಮ್ ಮಾಡಿ ಅವ್ರು 1.5 ಟನ್ ತೆಗ್ದಾರಿ, ನಾವು 4 ಟನ್ ಅದರಲ್ಲಿ ಇಳುವರಿ ತೊಂದೇವ್ರಿ. ಅದಕ್ಕೆ ಡಿಫ್ರೆನ್ಸ್ ಆಗ್ತಾರ ಸರ್. ಸೊ ಈ ಕ್ರಮದಿಂದ ಇಳುವರಿ ಜಾಸ್ತಿ ಆಗುತ್ತೆ. ಹೌದು ಸರ್, ಇದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಈಗ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದಕ್ಕೆ ನಿಮ್ಗೆ ನೆರವೇನ ಸಿಗುತ್ತಾ? ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲ್ಲ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಇಲ್ಲಿಂದ ಏನಾದ್ರು ತರಬೇತಿ ನೆರವು ಏನಾರು ಸಿಗುತ್ತಾ? ದಾಳಿಂಬ್ರಿ ಅವಾಗವಾಗ ಇದು ಮಾಡ್ತಾರ ಸರ್, ಒಂದೊಂದ್ ದಿವಸ ತರಬೇತಿ ಕೇಂದ್ರ ಅದು ಮಾಡಿರ್ತಾರೆ, ಅಲ್ಲಿ ರೈತರ ಬಳಿ ಮಾಡಿರ್ತಾರ, ಹೋಗ್ತೀವ್ರಿ. ಹಿಂಗೆ ಡ್ರ್ಯಾಗನ್ ದೇನ್ ಹೋಗಿಲ್ರಿ ಸರ್. ಇವ್ ದಾಳಿಂಬ್ರಿ ಸೀತಾಫಳದ ಹೋಗಿರಿ ತಿಡಗುಂದಿಗೆ, ಇವ್ ದಾಳಿಂಬ್ರಿ ಹಿಟ್ನಾಳ ಫಾರ್ಮ್ನವರು ಕೆಲವೊಂದ್ ಸರ ಇಲ್ಲೇ ಬಂದು ಕೊಟ್ಟಾರ್ರಿ ತರಬೇತಿ. ಒಮ್ಮೆ ಅಲ್ಲಿಗೆ ಕರ್ಸಿದ್ರು ಅಲ್ಲಿ ಹೋಗಿವ್ರಿ, ಕೃಷಿ ಮೇಳಕ್ ಹೋಗ್ತೀವ್ರಿ. ಹೋಗಿ ಅಲ್ಲಿ ನೋಡ್ಕೊಂಡು ಕೆಲವೊಬ್ಬರು ರೈತರು ಪರಿಚಯ, ದೊಡ್ಡ ದೊಡ್ಡ ರೈತರು ಅವ್ರು ಹೇಳ್ತಾರೆ, ಅವ್ರದಿಂದ ಅವ್ರು ಮಾಡ್ಕೊಂಡು ನೋಡ್ಕೊಂಡು ಬರ್ತೇವೆ. ಹಂಗೆ ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ. ಉಪಯೋಗ ಆಗಿದೆ ಸರ್, ಜಾಸ್ತಿ ಉಪಯೋಗ ಆಗಿದೆ. ಒಳ್ಳೇದು ಸೋಮನಾಥ್, ಈಗ ನೀವು ಸಾಕಷ್ಟು ಹಣ್ಣಿನ ಬೆಳೆ ಮಾಡಿದಿರಿ, ಇದರಿಂದ ಸಾಕಷ್ಟು ಇಳುವರಿನು ತೆಗಿತಿದ್ದೀರಿ, ಲಾಭನು ಗಳಿಸ್ತಾ ಇದ್ರಿ. ಈಗ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಾ? 9999 4584383 7777 ಈ ಒಂದು ದೂರವಾಣಿ ಮೂಲಕ ಸೋಮನಾಥ್ ಕಾಪ್ಸೆ ಅವರನ್ನ ಸಂಪರ್ಕಿಸಬಹುದು. ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸೋಮನಾಥ್ ಅವರಿಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಬಾಗಿಲು ಧ್ವನಿಗ ಬಂದವರಿವರ್ಯಾರು? ಈಗ ಬಂದವ ದಿವಜ ಬಾಗಿಲ ಹೊರಗ ಬಂದವ ದಿವಜ ಬಾಗಿಲ ಹೊರಗ ಬಂದವ ದಿವಜ ಮಣಿಯಾಗ ತಗದೈತಿ ಬಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಬಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಬಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಮಣಿಯ ಸಾರ್ಸೋದು ಅವಸರ ಅವಸರ ಬಾಗಿಲ ಧ್ವರ್ಗ ಬಾಗಿಲ ಧ್ವರ್ಗ ಬಂದವರ